ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಕರೋಡ್ ಸೇ ಜ್ಯಾದಾ ಲೋಗೋ ಕೋ ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಆತ್ಮೀಯ ಕೇಳುಗರೆ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕೇಳುಗ ರೈತ ಬಾಂಧವರೇ, ಇವತ್ತು ನನ್ನ ಜೊತೆಗೆ ಡಾಕ್ಟರ್ ಶ್ರದ್ಧಾ ಶೆಟ್ಟಿ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಜಾನುವಾರು ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನನ್ನ ಜೊತೆ ಕೋಳಿಗಳಲ್ಲಿ ವಸತಿ ಯಾವ ರೀತಿಯಿಂದ ನಾವು ನಿರ್ಮಾಣ ಮಾಡಬೇಕು ಅಂದ್ರೆ ವಾಣಿಜ್ಯವಾಗಿ ನಾವು ಕೋಳಿಗಳ ಒಂದು ನಿರ್ವಹಣೆ ಮಾಡುವುದಾದಲ್ಲಿ ವಸತಿ ಯಾವ ರೀತಿಯಿಂದ ಮಾಡಬೇಕು ವೈಜ್ಞಾನಿಕವಾಗಿ ಅಂತ ಹೇಳಿ ನಮ್ಮ ರೈತ ಬಾಂಧವರಿಗೆ ಇವತ್ತು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ಮೇಡಮ್ ಈ ಒಂದು ಕಾರ್ಯಕ್ರಮಕ್ಕೆ ತಮಗೂ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರಗಳು. ಹೇಳಿ ಮೇಡಮ್, ಯಾವ ರೀತಿಯಿಂದ ವಸತಿಯನ್ನ ನಾವು ಕೋಳಿಗಳಿಗೆ ನಿರ್ಮಾಣ ಮಾಡಬೇಕು, ಇದು ಒಂದು ಒಳ್ಳೆಯ ಒಂದು ಲಾಭದಾಯಕ ಕೋಳಿ ಸಾಕಾಣಿಕೆ ಮಾಡುವುದಾದಲ್ಲಿ? ಇವಾಗಿನ ಸಮಯದಲ್ಲಿ ನೀವು ನೋಡಬೇಕಾದ್ರೆ ಕೋಳಿ ಸಾಕಾಣಿಕೆ ತುಂಬಾ ಹೆಚ್ಚಾಗ್ತಿದೆ. ಕೋಳಿ ಸಾಕಾಣಿಕೆಯಿಂದ ಲಾಭ ಕೂಡ ನೀವು ಹೆಚ್ಚಾಗಿ ಸಿಗ್ಬೇಕು ಅಂದ್ರೆ ಯಾವ ರೀತಿ ಆಗಿ ನೋಡ್ಕೋಬೇಕು ಕೋಳಿಗಳಂದ್ರೆ, ಮೊದಲನೇದಾಗಿ ನೀವು ಏನ್ ನೋಡ್ಕೋಬೇಕು, ಯಾವುದೇ ರೀತಿಯ ವಸತಿಯನ್ನು ನೀವು ನಿರ್ಮಾಣ ಮಾಡಿದಾಗ ಅದು ಕೋಳಿಗಳಿಗೆ ಆರಾಮದಾಯಕವಾಗಿರಬೇಕು. ಅದೇ ರೀತಿ ಸೂಕ್ತ ಸ್ಥಳಾವಕಾಶವನ್ನು ಒದಗಿಸಿಕೊಳ್ಳುವಂತ ನಿರ್ಮಾಣವನ್ನು ನೀವು ಕಟ್ಟಡವನ್ನು ತಯಾರಿ ಮಾಡಬೇಕು. ಸ್ವಾಭಾವಿಕವಾಗಿ ಶತ್ರುಗಳಿಂದ ರಕ್ಷಣೆಯನ್ನು ನೀಡಬೇಕು, ಆ ರೀತಿಯ ನಿರ್ಮಾಣವನ್ನು ನೀವು ಕಟ್ಟಿಸಬೇಕು. ಹಾಗೆ ಬೇಸಿಗೆಯಲ್ಲಿ ತಂಪಾಗಿರಬೇಕು ಮತ್ತೆ ಚಳಿಗಾಲದಲ್ಲಿ ಬೆಚ್ಚಿಗಾಗಿ ಕೋಳಿಗಳನ್ನ ಇರಬೇಕು, ಆ ರೀತಿಯ ಕೊಟ್ಟಿಗೆಯನ್ನು ನೀವು ನಿರ್ಮಾಣ ಮಾಡಬೇಕು. ಮಳೆ ಆಗ್ಲಿ ಬಿಸಿಲಾಗ್ಲಿ ಬಿರುಗಾಳಿಯಿಂದ ಕೋಳಿಗಳಿಗೆ ರಕ್ಷಣೆಯನ್ನು ನೀಡುವಂತಹ ಮನೆಯನ್ನು ನೀವು ನಿರ್ಮಾಣ ಮಾಡಬೇಕು. ಸದಾ ಯಾವಾಗ್ಲೂ ಒಣ ಸ್ಥಿತಿಯಲ್ಲಿರಬೇಕು, ನೆಲ ಯಾವಾಗಿದ್ರೂ ಒಣ ಸ್ಥಿತಿಯಲ್ಲೇ ಇರಬೇಕು. ಅದೇ ರೀತಿ ಶುದ್ಧವಾಗಿರುವ ಗಾಳಿ ಬೆಳಕು ಚೆನ್ನಾಗಿ ಸಿಗುವಂತೆ ಇರಬೇಕು. ಗಾಳಿ ಮತ್ತು ಬೆಳಕು ಚೆನ್ನಾಗಿ ಸಿಗದೇ ಇದ್ದಾಗ ಏನಾಗುತ್ತೆ, ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಅದೇ ರೀತಿ ಮೊಟ್ಟೆ ಉತ್ಪಾದನೆ ಅಥವಾ ಮಾಂಸ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಮಾಹಿತಿಯನ್ನ ತಿಳ್ಕೊಂಡ್ಬಿಟ್ಟು ನೀವು ಮನೆಯನ್ನ ನಿರ್ಮಾಣ ಮಾಡಬೇಕು. ಸ್ಥಳದ ಒಂದು ಆಯ್ಕೆಗೆ ಬಂದರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಯಾವ ರೀತಿಯಿಂದ ನಾವು ಯಾವ ಪ್ರಕಾರದ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳ್ತೀರಾ? ಸ್ಥಳ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕವಾಗಿರುವ ಅಂಶ ಅಂತಾನೆ ಅನ್ಕೋಬಹುದು. ಮೊದಲನೇದಾಗಿ ನೀವು ಸ್ಥಳ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅಂದ್ರೆ, ಸ್ವಲ್ಪ ಎತ್ತರವಾಗಿರುವ ಸ್ಥಳ ಇರಬೇಕು, ಹಾಗೆ ಎತ್ತರವಾಗಿ ಮತ್ತೆ ಸಮಾನವಾಗಿರುವ ಸ್ಥಳವನ್ನು ನೀವು ಆಯ್ಕೆ ಮಾಡಬೇಕು. ಎತ್ತರ ಮತ್ತೆ ಸಮಾನವಾಗಿರುವ ಸ್ಥಳವನ್ನು ನೀವು ಆಯ್ಕೆ ಮಾಡಿದಾಗ ಮಳೆ ನೀರು ಬಂದರೂ ಸಹ ಅದು ಸರಳವಾಗಿ ಹರಿದು ಹೋಗುತ್ತದೆ, ಮಳೆ ನೀರು ನಿಲ್ಕೊಳ್ಳುವ ಅವಕಾಶ ಇರುವುದಿಲ್ಲ. ಆ ರೀತಿ ಸ್ಥಳವನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಅದಾದ ನಂತರ ಯಾವುದೇ ಕೊಠಡಿ ಅಥವಾ ಮನೆಯನ್ನು ನೀವು ನಿರ್ಮಾಣ ಮಾಡಬೇಕಾದ್ರೆ ನೀವು ಯಾವ ಅಂಶ ಕನ್ಸಿಡರ್ ಮಾಡ್ಬೇಕಂದ್ರೆ, ರಸ್ತೆಯನ್ನ ಸರಿಯಾಗಿ ಇರಬೇಕು, ಆ ಜಾಗಕ್ಕೆ ಹೋಗಕ್ಕೆ ರಸ್ತೆ ಸೌಲಭ್ಯವಿರಬೇಕು. ಯಾಕಂದ್ರೆ ನೀವು ಇವಾಗ ಕೋಳೆ ಅಥವಾ ಮಾಂಸ ಅನ್ನ ನೀವು ಉತ್ಪಾದನೆ ಮಾಡುತ್ತೀರಾ, ಆ ಉತ್ಪಾದನೆ ಮಾಡಿರುವ ಪದಾರ್ಥಗಳನ್ನು ನೀವು ಮಾರ್ಕೆಟ್ಗೆ ತಲುಪಿಸಬೇಕಾದ್ರೆ ರಸ್ತೆ ಸೌಲಭ್ಯವಿರಬೇಕು. ಅದಾದ ನಂತರ ನಿಮ್ಗೆ ಕೋಳಿನ ಸಾಕ್ಬೇಕಾದ್ರೆ ನೀರು ಮತ್ತೆ ವಿದ್ಯುತ್ ಶಕ್ತಿ ಸೌಕರ್ಯ ಇರಲೇಬೇಕು. ಸೊ ಯಾವ ಕಡೆ ನೀರು ಚೆನ್ನಾಗಿರುತ್ತದೆಯೋ ಅಥವಾ ವಿದ್ಯುತ್ ಶಕ್ತಿ ಸೌಲಭ್ಯವಿರುತ್ತದೆಯೋ ಆ ರೀತಿಯ ಜಾಗವನ್ನ ನೀವು ಆಯ್ಕೆ ಮಾಡಬೇಕು. ಚೆನ್ನಾಗಿ ಗಾಳಿ ಮತ್ತು ಬೆಳಕು ಇರುವ ಸ್ಥಳವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಕೋಳಿಗಳು ಚೆನ್ನಾಗಿ ಬೆಳೆಯುತ್ತವೆ, ಅದೇ ರೀತಿ ನಿಮಗೆ ಲಾಭ ಕೂಡ ಜಾಸ್ತಿಯಾಗಿ ಸಿಗುತ್ತದೆ. ಅದೇ ರೀತಿ ಇನ್ನೊಂದು ಯಾವ್ದು ಅಂಶ ನೀವು ಕನ್ಸಿಡರ್ ಮಾಡಬೇಕು ಅಂದ್ರೆ, ಹೆಗ್ಗಣ, ಇಲಿ, ಹಾವು ಈ ತರ ಮುಂತಾದ ಪ್ರಾಣಿಗಳು ಬಾರದಂತೆ ರಕ್ಷಣೆ ಇರುವಂತಹ ಜಾಗವನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಇದರ ಜೊತೆಗೆ ಮೇಡಮ್, ಈಗ ಕೋಳಿ ಒಂದು ಮನೆ ನಿರ್ಮಾಣ ಮಾಡುವುದಾದರೆ ಏನೇನು ಅಗತ್ಯಗಳು ಬೇಕಾಯ್ತವೆ, ಏನು ಸಲಕರಣೆಗಳು, ಏನು ಒಂದು ಅಗತ್ಯತೆ ಅಂತ ಹೇಳ್ತೀರಾ? ಮೊದಲನೇದಾಗಿ ನೀವು ಇವಾಗ ಜಾಗವನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಮನೆ ಯಾವ ದಿಕ್ಕಿಗೆ ನಿರ್ಮಾಣ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡ್ಬೇಕಾದ್ರೆ, ನೀವು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಮನೆಯನ್ನ ಕಟ್ಟಬೇಕು. ಪೂರ್ವ ಪಶ್ಚಿಮ ದಿಕ್ಕಿಗೆ ನೀವು ಮನೆ ಮಾಡಿ ಕಟ್ಟಿದಾಗ ಮಳೆಗಾಲನಲ್ಲಿ ಮಳೆ ನೀರು ಒಳಗಡೆ ಬರುವುದು ಕಡಿಮೆ ಇರುತ್ತದೆ. ಅದೇ ರೀತಿ ಬಿಸಿಗಾಲದಲ್ಲಿ ಅಥವಾ ಬೇಸಿಗೆಯಲ್ಲೂ ಬಿಸಿಲು ಒಳಗಡೆ ಜಾಸ್ತಿ ಬರುವುದಿಲ್ಲ. ಆ ತರ ನೀವು ಮನೆಯನ್ನ ನಿರ್ಮಾಣ ಮಾಡಬೇಕು. ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಮನೆಯನ್ನ ನಿರ್ಮಾಣ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಉದ್ದನೆ ಭಾಗ ಅಗಲನೆ ಭಾಗ ಎಷ್ಟು ಇರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಅಗಲ 30 ಅಡಿಗಿಂತ ಹೆಚ್ಚಿಗೆ ಇರಬಾರದು. 30 ಅಡಿಗಿಂತ ಹೆಚ್ಚಿಗೆ ಇದ್ರೆ ಏನಾಗುತ್ತದೆ, ಅಮೋನಿಯಾ ಅಂತ ಪ್ರೊಡಕ್ಷನ್ ಆಗುತ್ತದೆ. ಆ ಅಮೋನಿಯಾದಿಂದ ಶ್ವಾಸಕೋಶದ ತೊಂದರೆಗಳು ಜಾಸ್ತಿ ಆಗುತ್ತದೆ. ಅದಕ್ಕೆ ಮನೆಯ ಅಗಲ 30 ಅಡಿಗಳಿಗಿಂತ ಜಾಸ್ತಿ ಇರಬಾರದು. ಉದ್ದ ಎಷ್ಟಾದರೂ ಇದ್ರೆ ನಡೆಯುತ್ತದೆ, ಬಟ್ ಅಗಲ ಮಾತ್ರ 30 ಅಡಿಗಿಂತ ಜಾಸ್ತಿ ಇರಕೂಡದು. ಉದ್ದ ನೀವು ಎಷ್ಟು ಕೋಳಿಗಳನ್ನ ಸಾಕ್ತೀರಾ ಅದರ ಅನುಸಾರ ನೀವು ಉದ್ದವನ್ನು ಎಷ್ಟು ಬೇಕಾದರೂ ಇಡಬಹುದು. ಅದಾದ ನಂತರ ಎತ್ತರ ಎಷ್ಟಿರಬೇಕು ಅಂದ್ರೆ ಮಧ್ಯಭಾಗದಲ್ಲಿ ಎತ್ತರ ಸುಮಾರು 10-12 ಅಡಿ ಇರಬೇಕು. ಅಕ್ಕಪಕ್ಕದಲ್ಲಿ 6-7 ಅಡಿ ಇರಬೇಕು. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಮೇಲ್ಛಾವಣೆ ಸುಮಾರು 3-3.5 ಅಡಿ ಹೊರಬರಬೇಕು, ಹೊರಚಾಚಿರಬೇಕು. ಇದರಿಂದ ಮಳೆ ನೀರು ಒಳಗಡೆ ಬರುವುದು ಕಡಿಮೆ ಇರುತ್ತದೆ. ಇವಾಗ ನೀವು ಯಾವುದೇ ಕೋಳಿ ವಸತಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಸೇಮ್ ಏಜ್ ಬರ್ಡ್ಸ್ ಗೆ ಒಂದೇ ಮನೆಯಲ್ಲಿ ಇಡಬೇಕು. ಮರಿಗಳನ್ನ ಸಪರೇಟ್ ಆಗಿರಬೇಕು, ದೊಡ್ಡ ಕೋಳಿಗಳನ್ನ ಸಪರೇಟ್ ಆಗಿರಬೇಕು. ಎಲ್ಲ ಜೊತೆಗೆ ಮಿಕ್ಸ್ ಮಾಡಿದ್ರೆ ರೋಗ ಬರುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಅದಕ್ಕೆ ಕೋಳಿಗಳಿಗೆ ಅಂದ್ರೆ ಮರಿ ಕೋಳಿಗಳಿಗೆ ಸಪರೇಟ್ ಮನೆ ಇರಬೇಕು, ದೊಡ್ಡ ಕೋಳಿಗಳಿಗೆ ಸಪರೇಟ್ ಮನೆ ಇರಬೇಕು. ಇದು ಮನೆ ನೀವು ನಿರ್ಮಾಣ ಮಾಡಿದಾಗ ಮರಿ ಕೋಳಿಗಳ ಮನೆ ಮತ್ತು ದೊಡ್ಡ ಕೋಳಿಗಳ ಮನೆ ನಡುವೆ ಸುಮಾರು 45 ಮೀಟರ್ ಅಂತರವಿರಬೇಕು. ಅದೇ ರೀತಿ 2 ದೊಡ್ಡ ಕೋಳಿ ಮನೆ ಇದ್ರೆ 2 ದೊಡ್ಡ ಕೋಳಿ ಮನೆಗಳ ನಡುವೆ ಸುಮಾರು 15 ಮೀಟರ್ ಅಷ್ಟಾದ್ರೂ ಅಂತರವಿರಬೇಕು. ನೀವು ಮನೆ ನಿರ್ಮಾಣ ಮಾಡಿದಾಗ ಒಳಗಡೆ ವೆಂಟಿಲೇಷನ್ ಅಂತ ಅಂತೀವಿ, ಅದು ಕರೆಕ್ಟ್ ಆಗಿ ಮೇಂಟೈನ್ ಆಗ್ಬೇಕು. ಅದೇ ಪ್ರಕಾರ ತೇವಾಂಶ ಅಂದ್ರೆ ಮಾಯಿಶ್ಚರ್ ಜಾಸ್ತಿ ಇರಬಾರ್ದು ಅಂತ ಅಂದ್ರೆ ಭೂಮಿಯಿಂದ ಸುಮಾರು 1-2 ಅಡಿ ಮೇಲಿರಬೇಕು. ಫ್ಲೋರಿಂಗ್ ಏನಂತೀವಿ ಅದು ಸುಮಾರು 1-2 ಅಡಿ ನೆಲದಿಂದ ಮೇಲಿರಬೇಕು. ಈ ನೆಲದಿಂದ ಮೇಲೆ ನಾವು 1-2 ಅಡಿ ಫೌಂಡೇಶನ್ ಮಾಡ್ಕೊಂಡಿದ್ಮೇಲೆ ಗೋಡೆಯನ್ನ ಕಟ್ಟಿಸ್ತೀವಿ. ಅದ್ ಗೋಡೆ ಎಷ್ಟಿರ್ಬೇಕು ಅಂದ್ರೆ 1/2 ಗೋಡೆ ಮಾಡ್ಬೇಕು. ಮಿಕ್ಕಿದ್ಯಲ್ಲ ತಂತಿ ಜಾಲಿಯಿಂದ ಮುಚ್ಚಬೇಕು. ಇದರಿಂದ ಗಾಳಿ ಬೆಳಕು ಚೆನ್ನಾಗಿ ಪ್ರವೇಶವಾಗುತ್ತದೆ ಮನೆಯಲ್ಲಿ. ಜೊತೆಗೆ ಈಗ ಸಾಕಾಣಿಕೆಯ ಒಂದು ಪದ್ಧತಿಗಳಿಗೆ ಬಂದ್ರೆ ಯಾವೆಲ್ಲ ಒಂದು ಪದ್ಧತಿಗಳು ಇವೆ ಮೇಡಮ್ ಈ ಒಂದು ಕೋಳಿ ಸಾಕಾಣಿಕೆಯ ಒಂದು ಕ್ರಮಗಳಲ್ಲಿ? ಕೋಳಿ ಸಾಕಾಣಿಕೆ ಪದ್ಧತಿಯಲ್ಲಿ 2 ತರಹದ ಪ್ರಕಾರ ನಾವು ಕೋಳಿಗಳನ್ನ ಸಾಕಬಹುದು. ಮೊದಲನೇದಾಗಿ ದಪ್ಪ ಸತ್ತೆ ಪದ್ಧತಿ ಅಂತೀವಿ, ಅಥವಾ ನೆಲದ ಮೇಲೆ ಸಾಕುವ ಪದ್ಧತಿ ಅಂತೀವಿ. ನಾವು ಇದು ಇಂಗ್ಲಿಷ್ ಅಲ್ಲಿ ಡೀಪ್ ಲಿಟರ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದು ಪದ್ಧತಿ ಅಂದ್ರೆ ಪಂಜರದ ಪದ್ಧತಿ ಅಥವಾ ಕೇಜ್ ಸಿಸ್ಟಮ್. ಇದು ಒಂದೊಂದಾಗಿ ಈಗ ಯಾವ ರೀತಿ ಹೇಳ್ತೀರಾ ಸರ್ ಮೇಡಮ್? ಈಗ ಸತ್ತೆ ಪದ್ಧತಿ ಅಂತ ಹೇಳಿದ್ರಿ, ಇದರಲ್ಲಿ ಏನ್ ಮಾಡ್ಬೇಕು ನಾವು? ಆಮೇಲೆ ಇನ್ನೊಂದು ಪದ್ಧತಿ ಹೇಳಿದ್ರಿ, ಸೊ ಇದರಲ್ಲಿ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬಹುದು? ಈ ಎರಡು ಮಧ್ಯದಲ್ಲಿ ಯಾವ ರೀತಿಯಿಂದ ವ್ಯತ್ಯಾಸ ಇದೆ, ಮತ್ತೆ ಹೇಗೆ ಇದು ಉಪಯುಕ್ತ ಆಗಿದೆ ಅಂತ ಹೇಳ್ತೀರಿ? ಯಾವುದು ಚೆನ್ನಾಗಿದೆ ಅಂತ ಹೇಳ್ತೀರಾ ಎರಡರಲ್ಲಿ? ದಪ್ಪ ಸದ್ಯ ಪದ್ಧತಿ ಅಂದ್ರೆ ಡೀಪ್ ಲಿಟರ್ ಸಿಸ್ಟಮ್ ಅಂತ ಕರಿತೀವಿ. ಇದ್ರಲ್ಲಿ ಏನ್ ಮಾಡ್ತೀವಿ, ನೆಲದ ಮೇಲೆನೆ ನಾವು ಕೋಳಿಗಳನ್ನ ಸಾಕ್ತೀವಿ. ನೆಲದ ಮೇಲೆ ನಾವೇನ್ ಮಾಡ್ತೀವಿ, ಸುಮಾರು 1-2 ಅಂಗುಲ ದಪ್ಪ ಭತ್ತದ ಹೊಟ್ಟು ಅಥವಾ ಮರದ ಹೊಟ್ಟು ಅಥವಾ ಪುಡಿ ಮಾಡಿದ ಮುಸುಕಿನ ಜೋಳದ ತೆನೆ, ಚೂರ್ ಮಾಡಿದ ಕಬ್ಬಿನ ಸಿಪ್ಪೆ, ಗೋಧಿ ಹಿಟ್ಟು, ಇವುಗಳಲ್ಲಿ ಯಾವ್ದಾದ್ರೂ ನಾವು 1 ಪದಾರ್ಥಗಳನ್ನ ತೆಗೆದುಕೊಂಡು ನೆಲದ ಮೇಲೆ ಹರಡಿಸ್ಬೇಕು. ಸುಮಾರು 1-2 ಅಂಗುಲ ಹರಡಿಸ್ಬಿಟ್ಟು ಅದ್ರ ಮೇಲೆ ಕೋಳಿಗಳನ್ನ ಇಡಬೇಕು. ನೆಲದ ಮೇಲೆ ಹರಡುವ ಯಾವುದೇ ಪದಾರ್ಥವು ಹಗುರವಾಗಿರಬೇಕು, ಮತ್ತು ಅದರ ತೇವಾಂಶ ಕೂಡ ಅಂದ್ರೆ ಅದು ತೇವಾಂಶವನ್ನು ಹೀರಿಕೊಳ್ಳುವಂತಹ ಪದಾರ್ಥವಿರಬೇಕು. ಈ ದಪ್ಪ ಪದ್ಧತಿಯಲ್ಲಿ ನಾವು ಸಾಮಾನ್ಯವಾಗಿ ಮಾಂಸದ ಕೋಳಿಗಳನ್ನು ಹಾಗೂ ಮೊಟ್ಟೆ ಕೋಳಿಗಳನ್ನು 8 ವಾರಗಳ ಒಳಗೆ ಮಾತ್ರ ಸಾಕ್ತೀವಿ. ಮಾಂಸದ ಕೋಳಿ ಹಾಗೂ ಮೊಟ್ಟೆ ಕೋಳಿಗಳು ಹುಟ್ಟಿದ ದಿವಸದಿಂದ 8 ವಾರದವರೆಗೆ ಮಾತ್ರ ನಾವು ಸಾಕ್ತೀವಿ. ಈ ಪದ್ಧತಿಯಲ್ಲಿ ನಾವು ಎಷ್ಟು ಸ್ಥಳಾವಕಾಶ ಕೊಡಬೇಕು ಕೋಳಿ ಮರಿಗಳಿಗೆ ಅಂತ ಅಂದ್ರೆ 6 ವಾರದವರೆಗೆ ಸುಮಾರು 1/2 ಚದರ ಅಡಿ ಜಾಗವನ್ನು ನೀಡಬೇಕು. 7ನೇ ವಾರದಿಂದ 12 ವಾರದವರೆಗೆ 1 ಚದರ ಅಡಿ ಜಾಗವನ್ನು ಕೊಡಬೇಕು. 13ನೇ ವಾರದಿಂದ 18ನೇ ವಾರದವರೆಗೆ ಸುಮಾರು 1.5 ಚದರ ಅಡಿ ಜಾಗವನ್ನ ನೀಡಬೇಕು. 18 ವಾರದ ನಂತರ ಸುಮಾರು 2 ಚದರ ಅಡಿಯನ್ನು ನಾವು ಸ್ಥಳಾವಕಾಶವನ್ನು ಪ್ರತಿ ಕೋಳಿಗೆ ನೀಡಬೇಕು. ಇದರಲ್ಲಿ ಇನ್ನೊಂದು ಏನು ಮುಖ್ಯ ಅಂತ ಅಂದ್ರೆ ಸತ್ತೆ ಅನ್ನು ನಾವು ಅಂದ್ರೆ ಡೀಪ್ ಲಿಟರ್ ಮೆಟೀರಿಯಲ್ ಅನ್ನ ನಾವು ನೆಲದ ಮೇಲೆ ಹರಡಿಸ್ತೇವೆ. ಅದರದ್ದು ತೇವಾಂಶ ಅಂದ್ರೆ ಮಾಯಿಶ್ಚರ್ ಎಷ್ಟಿದೆ ಅಂತ ಯಾವಾಗ್ಲೂ ಚೆಕ್ ಮಾಡ್ತಾ ಇರಬೇಕು. ಅದರಲ್ಲಿ ತೇವಾಂಶ ಜಾಸ್ತಿ ಆಯ್ತು ಅಂದ್ರೆ ಅದರಿಂದ ಕಾಕ್ಸಿಡಿಯಾ ರೋಗ ಅಂತ ಕೋಳಿಯಲ್ಲಿ ಜಾಸ್ತಿ ಕಂಡುಬರುತ್ತದೆ. ಆ ರೋಗ ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಅದಕ್ಕೆ ದಿನಾಲು ಏನ್ ಮಾಡ್ಬೇಕು, ಚೆನ್ನಾಗಿ ಕಾಲ್ ಆಡಿಸ್ಬಿಟ್ಟು ಸತ್ತೆ ಅನ್ನ ಉದ್ರಿನ ಅಂತಾನೆ ಇಡಬೇಕು. ಅದು ಏನಾದ್ರೂ ಗಂಟ್ ಗಂಟ್ ಆಯ್ತು ಅಂದ್ರೆ ಅದರಿಂದ ರೋಗ ಬರುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಮಳೆಗಾಲದಲ್ಲಿ ಈ ಕ್ರಮ ಜಾಸ್ತಿ ಮಾಡ್ಬೇಕನ್ಸುತ್ತೆ ಅಲ್ವಾ ಮೇಡಮ್? ಮಳೆಗಾಲದಲ್ಲಿ ಅಥವಾ ಯಾವಾಗ್ಲೂ ಚೆಕ್ ಮಾಡ್ತಾನೆ ಇರ್ಬೇಕಾಗತ್ತೆ. ಅದೇನಾದ್ರೂ ನೀರಿನ ಅಂಶ ಅಥವಾ ಮಾಯಿಶ್ಚರ್ ಅಂಶ ಜಾಸ್ತಿ ಆಯ್ತು ಅಂತ ಅಂದ್ರೆ ಅದರಿಂದ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಅದಕ್ಕೆ ನೀವು ಇನ್ನೊಂದು ಯಾವ್ದು ವಿಧಾನ ನೀವು ಅಳವಡಿಸ್ಕೊಳ್ಬಹುದು ಅಂತ ಅಂದ್ರೆ, ನೀವು ಇದು ಸತ್ತೆಯನ್ನ ಕೆಳಗಡೆ ಹಾಕಿರ್ತೀರಾ, ಒಂದ್ ಮುಷ್ಟಿಯಲ್ಲಿ ಸತ್ತೆಯನ್ನ ಹಿಡಿದ್ಬಿಟ್ಟು ಒಂದ್ 2 ಸೆಕೆಂಡ್ ಅದೇ ಮುಷ್ಟಿಯಲ್ಲಿ ಹಿಡಿದ್ಬಿಟ್ಟು ಆಮೇಲೆ ಮುಷ್ಟಿ ತೆಗ್ದಾಗ ಅದು ಉಂಡೆ ಆಗ್ಬಾರ್ದು, ಪದ್ರ ಪದ್ರನೇ ಇರ್ಬೇಕು. ಆ ರೀತಿ ಇತ್ತು ಅಂದ್ರೆ ಅದರಲ್ಲಿ ತೇವಾಂಶ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈ ರೀತಿಯನ್ನ ನೋಡ್ಬಿಟ್ಟು ನೀವು ದಪ್ಪ ಸತ್ತೆ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ಇನ್ನೊಂದು ಪದ್ಧತಿ ಯಾವುದು ಅಂದರೆ ಪಂಜರದ ಪದ್ಧತಿ. ಈ ಪಂಜರದ ಪದ್ಧತಿಯಲ್ಲಿ ನಾವು ಹೆಚ್ಚಾಗಿ ಮೊಟ್ಟೆ ಕೋಳಿಗಳನ್ನ ಸಾಕ್ತಿವಿ. 8 ವಾರಗಳ ನಂತರ ಮೊಟ್ಟೆ ಕೋಳಿಗಳನ್ನ ಸಾಕಬೇಕಾದ್ರೆ ನಾವು ಈ ಪಂಜರದ ಪದ್ಧತಿಯನ್ನು ಅಳವಡಿಸಿಕೊಳ್ತೀವಿ. ಈ ಪಂಜರದ ಪದ್ಧತಿ ಅಂದ್ರೆ ಏನು? ಪಂಜರ ಇರುತ್ತೆ, ಪಂಜರದಲ್ಲಿ ಕೋಳಿಗಳನ್ನ ಇಡ್ತೀವಿ ನಾವು. ಆ ಪಂಜರದೊಳಗಡೆ ನೀರು ಮತ್ತು ಮೇವು ಹಾಕ್ತಾ ಇರ್ತೀವಿ. ಅಲ್ಲೇನೆ ಕೋಳಿ ಬೆಳೆಯುತ್ತೆ, ಅಲ್ಲೇನೆ ಮೊಟ್ಟೆ ಕೊಡುತ್ತೆ, ಅಲ್ಲಿಂದಾನೇ ನಾವು ಮೊಟ್ಟೆಯನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತೀವಿ. ಇದರಲ್ಲಿ ಎರಡು ಪ್ರಕಾರ ಇರುತ್ತದೆ. ಒಂದು ಬೆಳೆಯುವ ಕೋಳಿಗಳ ಪಂಜರದ ವ್ಯವಸ್ಥೆ, ಇನ್ನೊಂದು ಮೊಟ್ಟೆ ಕೋಳಿಯ ಪಂಜರದ ವ್ಯವಸ್ಥೆ. ಬೆಳೆಯುವ ಕೋಳಿಗಳ ಪಂಜರದ ವ್ಯವಸ್ಥೆ ಅಂದ್ರೆ ಮೊದಲು 8 ವಾರ ನಾವೇನ್ ಮಾಡ್ತೀವಿ, ನೆಲದ ಮೇಲೇನೆ ಕೋಳಿಗಳನ್ನ ಸಾಕ್ತಿವಿ. 9ನೇ ವಾರದಿಂದ 18ನೇ ವಾರದವರೆಗೆ ನಾವು ಕೇಜ್ ಅಂದ್ರೆ ಪಂಜರದಲ್ಲಿ ಶಿಫ್ಟ್ ಮಾಡ್ತೀವಿ. ಈ 9ರಿಂದ 18 ವಾರಗಳವರೆಗೆ ಒಂದು ಕೋಳಿಗೆ ಸುಮಾರು 45 ಚದರ ಅಂಗುಲ ಜಾಗ ಬೇಕಾಗುತ್ತದೆ. ಅದೇ 18 ವಾರ ಆದ್ಮೇಲೆ ಕೋಳಿಗಳು ಮೊಟ್ಟೆಯನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಬೆಳವಣಿಗೆ ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ಇದು 18 ವಾರದ ನಂತರ ಒಂದು ಕೋಳಿಗೆ ಸುಮಾರು 70 ಚದರ ಅಂಗುಲ ಜಾಗ ಬೇಕಾಗಿರುತ್ತದೆ. ಇದು ಯಾವ ಪದ್ಧತಿ ಇದು ಅಂತಂದ್ರೆ, ನಾವು ಯಾವ ಒಂದು ಉದ್ದೇಶಕ್ಕಾಗಿ ಕೋಳಿ ಸಾಕ್ತಾ ಇದ್ದೇವೆ ಅದ್ರ ಮೇಲೆ ಅವಲಂಬನೆ ಆಗಿರುತ್ತ ಪದ್ಧತಿಗಳ ಒಂದು ಇದಕ್ಕೆ ಬಂದ್ರೆ ಮೇಡಮ್? ಅದು ಒಂದು ರೀಸನ್ ಆಗಿರ್ಬಹುದು. ನಾವು ಮಾಂಸಕ್ಕೋಸ್ಕರ ನಾವು ಕೋಳಿಗಳನ್ನ ಸಾಕ್ಬೇಕಾದ್ರೆ ದಪ್ಪ ಪದ್ಧತಿನೇ ಸೂಕ್ತ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಇವಾಗ ಮಾಂಸದ ಕೋಳಿಗಳನ್ನ ಪಂಜರದಲ್ಲಿ ಸಾಕ್ಬೇಕಾದ್ರೆ ಅದರಲ್ಲಿ ತುಂಬಾ ಡಿಸ್ಅಡ್ವಾಂಟೇಜಸ್ ಇದೆ. ಜಾಸ್ತಿ ಬ್ಲಿಸ್ಟರ್ಸ್ ಅಂತ ಅಂತೀವಿ, ಅಂದ್ರೆ ತೂಕ ಜಾಸ್ತಿ ಇರುತ್ತೆ, ಮಾಂಸದ ಕೋಳಿಗಳ ತೂಕ ಜಾಸ್ತಿ ಇರುತ್ತೆ, ಅದರಿಂದ ಬ್ಲಿಸ್ಟರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಮಾಂಸದ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ, ನಿಮ್ಗೆ ರೇಟ್ ಕೂಡ ಕಡಿಮೆ ಸಿಗುತ್ತೆ. ಅದಕ್ಕೆ ನಾವು ದಪ್ಪ ಸತ್ಯ ಪದ್ಧತಿಯಲ್ಲಿ ಮಾತ್ರ ನಾವು ಮಾಂಸದ ಕೋಳಿಗಳನ್ನ ಸಾಕ್ತೀವಿ. ಅದೇ ನಾವು ಇವಾಗ ಮೊಟ್ಟೆ ಕೋಳಿಗಳನ್ನ ಸಾಕ್ಬೇಕಾದ್ರೆ ಜಾಗ ಕಡಿಮೆ ಬೇಕಾದ್ರೆ ಅಂದ್ರೆ ಲಾಭ ಜಾಸ್ತಿಗೋಸ್ಕರ ನಾವು ಪಂಜರದ ಪದ್ಧತಿಯನ್ನ ಅಳವಡಿಸ್ಕೊಂಡಿರ್ತೀವಿ. ಇದರಲ್ಲಿ ತೂಕ ಕೂಡ ಅಷ್ಟು ಜಾಸ್ತಿ ಇರಲ್ಲ, ಮಾಂಸದ ಕೋಳಿಗೆ ಕಂಪೇರ್ ಮಾಡಿದ್ರೆ ತೂಕ ಸ್ವಲ್ಪ ಕಡಿಮೆನೆ ಇರುತ್ತೆ. ಅದಕ್ಕೆ ಪಂಜರದ ಪದ್ಧತಿಯಲ್ಲಿ ಮೊಟ್ಟೆ ಕೋಳಿಗಳನ್ನ ನಾವು ಆರಾಮಾಗಿ ಸಾಕಾಣಿಕೆ ಮಾಡಬಹುದು. ಒಟ್ಟಾರೆಯಾಗಿ ಕೋಳಿಗಳ ಒಂದು ವಸತಿ ನಿರ್ಮಾಣದ ಬಂದ್ರೆ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸಾರಾಂಶ ರೂಪದಲ್ಲಿ ಹೇಳ್ಬೇಕಾದ್ರೆ ಮೊದಲನೇದಾಗಿ ನಿಮ್ಗೆ ಯಾವುದೇ ರೀತಿಯ ಅಂದ್ರೆ ಜಾಸ್ತಿ ಲಾಭ ಬರ್ಬೇಕಾದ್ರೆ ನೀವು ಬೇಸಿಕ್ ಏನ್ ನೋಡ್ಬೇಕು ಅಂದ್ರೆ ಯಾವ ಸ್ಥಳದಲ್ಲಿ ನೀವು ಅಂದ್ರೆ ಮನೆಯನ್ನ ನಿರ್ಮಾಣ ಮಾಡ್ತೀರಾ, ನೀವು ಯಾವ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ರು ನೀವು ಬೇಸಿಕ್ ಏನ್ ನೋಡ್ಕೋಬೇಕು ಅಂದ್ರೆ ನೆಲವನ್ನ ಒಣದಾಗಿ ಇಟ್ಟುಕೊಳ್ಬೇಕು. ನೆಲ ಒಣದಾಗಿ ಇಟ್ಕೊಂಡಾಗ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಅದೇ ರೀತಿ ವೆಂಟಿಲೇಷನ್ ಸರಿಯಾಗಿ ಆಗ್ಬೇಕು, ಅಂದ್ರೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರಬೇಕು. ಗಾಳಿ ಬೆಳಕು ಚೆನ್ನಾಗಿ ಬಂದ್ರೆ ನಿಮ್ ಕೋಳಿಗಳ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ, ಅದೇ ರೀತಿ ನಿಮ್ಗೆ ಲಾಭ ಕೂಡ ಜಾಸ್ತಿ ಆಗಿ ಬರುತ್ತೆ. ನೀವ್ ಯಾವ ರೀತಿ ಕೋಳಿಗಳನ್ನ ಅಂದ್ರೆ ನೀವು ಮಾಂಸಕ್ಕೆ ನೀವು ಕೋಳಿಗಳನ್ನ ಸಾಕ್ತೀರಾ ಅಂದ್ರೆ ಅದಕ್ಕೆ ದಪ್ಪ ಸತ್ತ ಪದ್ಧತಿಯನ್ನು ನೀವು ಅಳವಡಿಸ್ಕೋಬಹುದು. ಅದೇ ರೀತಿ ನೀವು ಮಾಂಸದ್ಗೋಸ್ಕರ ಅಂದ್ರೆ ಮೊಟ್ಟೆಗೋಸ್ಕರ ನೀವು ಸಾಕ್ತೀರಾ ಅಂದ್ರೆ ಅದಕ್ಕೆ ಪಂಜರದ ಪದ್ಧತಿ ನೀವು ಅಳವಡಿಸ್ಕೋಬಹುದು. ಕೊನೆಯದಾಗಿ ತಮ್ಮ ದೂರವಾಣಿ ಸಂಖ್ಯೆಗೆ ಬಂದ್ರೆ ನಮ್ಮ ರೈತ ಬಾಂಧವರು ಅಥವಾ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವ್ರು ತಮ್ಮನ್ನು ಸಂಪರ್ಕಿಸುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಮೇಡಮ್. ನನ್ನ ದೂರವಾಣಿ ಸಂಖ್ಯೆ 8 9 7 2 8 9 6 4 9. ಓಕೆ, ಧನ್ಯವಾದ ಮೇಡಮ್. ಇದುವರೆಗೆ ತಾವು ಕೋಳಿಗಳಲ್ಲಿ ಯಾವ ರೀತಿಯಿಂದ ವಸತಿ ನಿರ್ಮಾಣ ಮಾಡಬೇಕು, ಹೆಚ್ಚಿನ ಒಂದು ಉತ್ಪಾದನೆಗೆ ಹೆಚ್ಚಿನ ಒಂದು ಮೊಟ್ಟೆಗಳ ಉತ್ಪಾದನೆ ಆಗಿರಲಿ ಮಾಂಸದ ಉತ್ಪಾದನೆ ಆಗಿರಲಿ ಅಂತ ಅನ್ನೋದನ್ನ ನಮ್ಮ ಕೇಳುಗರಿಗೆ ಕೋಳಿ ಸಾಕಾಣಿಕೆದಾರರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಮೇಡಮ್. ನಮಸ್ಕಾರ, ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ,

ಕೊಲೊಕ್ಕಳ ಬೆಳೆಯ ಕೋದರೆಯ ಕರ ಕಂಡ ಕೊಲೊಕ್ಕಳ ಕರ ಕಂಡ ಕೊಲು ಕೋದಳ ತನಕ ಜನದೇವಿ ಇಳದಾಳ ಬೆಳೆಯ ಕೋದರೆಯ ಕೋಲು ಕೋಲು ಬೆಳೆಯ ಕೋದರೆಯ ಕೋಲು ಕೋದರೆಯ ಇಳದಾಳ ಜನರೆಯ ಕಟ್ಟಾಳ ಓದಾಳಣ್ಣನ ಮನೆಗೆ ಕೋಲು ಕೋದಾಳಣ್ಣನ ಕೋಲು ಕೋದಳಣ್ಣನ ಮನೆಗೆ ಕೋಲು ಕೋದಳಣ್ಣನಿಗೆ ಪನ್ನೀರ ನೆಲ ಕಂಡ ಒಂದು ತಂಗಿ ಪಾದ ತೊಳೆಸ್ಯಾನೆಯ ಕೋಲು ತಂಗಿ ಪಾದ ತೊಳೆಸ್ಯಾನೆಯ ಕೋಲು ಕೋದಂಗೆ ಪಾದ ತೊಳೆಸ್ಯಾನೆಯ ಕೋಲು ಕೋದಂಗೆ ಪಾದ ತೊಳೆಸ್ಯಾನೆಯ ಕೋಲು ಕಣ್ಣ ಕಾಲಿನ ಮಂಚ ತಂಗೇಗಾ ಕ್ಯಾರೆ ಸಳಿ ಮಂಚ ಕೋಲು ತಂಗೇಗಾ ಕ್ಯಾರೆ ಸಳಿ ಮಂಚ ಕೋಲು ತಂಗೇಗಾ ಕ್ಯಾರೆ ಸಳಿ ಮಂಚ ಕೋಲು ಕಾರಣವ ವಡದೇ ಕೋಲು ಕಾರಣವಾಡೋದೇಳೆ ಕೋಲು ಜನಯ್ಯಣ್ಣ ಕೊಡಬೇಕೆ ಕೋಲು ಕೋನಿಗೆ ಎಣ್ಣ ಕೊಡಬೇಕು ಕೋಲು ಕೋಪಮ್ಮ ಮಣ್ಣಲ್ಲ ಮಣ್ಣಾಡೆ ಮನೆಗೆ ಬರಬಲ್ಲ ಕೋಲು ಕೋಣಾಡಿ ಮನೆಗೆ ಬರೋಳಲಿಯ ಕೋಲು ಕೋಣಾಡಿ ಮನೆಗೆ ಬರೋಳಲಿಯ ಕೋಲು ಕೋಣಾಡಿ ಮನೆಗೆ ಬರಲರಿಯ ಕೋಲು ಕೋಪಮನ ಕೊಡಲಾರಿಯ ಕೋಲು ಕೋಪಮನ ಕೊಡಲಾರಿಯ ಕೋಲು ಕೋಪಮ್ಮ ಮಲ್ಲ ಮತ್ತಡೆ ಮನೆಗೆ ಬರಬಲ್ಲ ಕೋಲು ಕೊತ್ತಡಿ ಮನೆಗೆ ಬರಲಿಯ ಕೋಲು ಕೊತ್ತಡೆ ಮನೆಗೆ ಬರಲಿಯ ಕೋಲು ಕೊತ್ತಡಿ ಮನೆಗೆ ಬರಲಿಯ ಕೋಲು ಕೊಲೋಪಮನ ಕೊಡಲಾರಿಯ ಕೋಲು ಕೋಪಮನ ಕೊಡಲಾರಿಯ ಕೋಲು ಕೋಪಮ್ಮ ನಟ್ಟೆ ಓಡಬಲ್ಲ ಮತ್ತಡೆ ಮನೆಗೆ ಬರಬಲ್ಲ ಕೋಲು ಕೋಡಿ ಮನೆಗೆ ಬರಬಲ್ಲ ಕೋಲು ಕೋಡಿ ಮನೆಗೆ ಬರಬಲ್ಲ ಕಳ ರೂಪಮನ ಕೊಡಬೇಕೆ ಕೋಲು ಕೋಲೂಪಮನ ಕೊಡಬೇಕು ಕೋಲು ಕೋಳ ರೂಪಮನ ಕೊಡಬೇಕು ಕೋಲು ಕೋಲೂಪಮನ ಕೊಡಬೇಕು ಕೋಲು ಕೋಲು ಸಕ್ಕೆ ನಿರ್ಬಾನ ತುತ್ತು ಮಾಡಿ ಉಣಲರಿಯ ಮತ್ತಡೆ ಮನೆಗೆ ಬರೋಲರಿಯ ಕೋಲು ಮತ್ತಡೆ ಮನೆಗೆ ಬರೋಲರಿಯ ಕೋಲುಕು ಮಳೆಯಾಡೆ ಮನೆಗೆ ಬರಲಾರೆಯ ಕೋಲುಕು ಮಳೆಯಾಡೆ ಮನೆಗೆ ಬರಲಾರೆಯ ಕೋಲುಕು ಮಳೆಯಾಡೆ ಮನೆಗೆ ಬರಲಾರೆಯ ಎಡದೇವಿ ಕಳರು ಪವನ ಕೊಡಲಾರೆ ಕೋಲುಕು ಕಳರು ಪವನ ಕೊಡಲಾರೆ ಕೋಲುಕು ಕಳರು ಪವನ ಕೊಡಲಾರೆ ಕೋಲುಕು ಕಳರು ಪವನ ಕೊಡಲಾರೆ ಕೋಲುಕು ಹತ್ತು ಸೇರ ಬಂಗಾರ ಇಪ್ಪತ್ತು ಸೇರ ಬೆಳ್ಳಿ ಅವದಂಬಾವಳಿ ಕೋಲುಕೋಳಿ ಕೋಲುಕು ದಂಬಾವಳಿ ಕೋಲುಕೋಳಿ ಕೋಲುಕೋದೇ ಅವದಂಬಾವಳೆ ತಂದಾನೆ ಎದೆ ಚೆನ್ನಾಗೆ ಕೊಡತೇನೆ ಕೋಲುಕೋಳಿ ಎಣ್ಣ ಕೊಡತೇನೆ ಕೋಲುಕೋಳಿ ಚೆನ್ನಾಗೆ ಕೊಡತೇನೆ ಕೋಲುಕೋಳಿ ಚೆನ್ನಾಗೆ ಕೊಡತೇನೆ ಕೋಲುಕೋಳಿ ಅಸರಂದೆ ಒಟ್ಟಾಳ ಅಸರಂದೆ ತಟ್ಟಾಳ ಅಸರಾಗ ನಡೆಯ ಏಳೋದಾಳೆ ಕೋಲುಕೋಳಾಗ ನಡೆಯ ಏಳೋದಾಳೆ ಕೋಲುಕೋಳಾಗ ನಡೆಯ ಏಳೋದಾಳೆ ಕೋಲುಕೋಳಾಗ ನಡೆಯ ಏಳೋದಾಳೆ ಕೋಲುಕೋಳಾನೆ ಕನ್ನಡಿಯ ಏಳೋದಾಳೆ ಪಲ್ಯಣ್ಣ ಒಪ್ಪಿಗೆಲ್ಲ ಒಂದೇ ತಗೋದಾಳೆ ಕೋಲುಕೋಳಿಗೆಲ್ಲ ಒಂದೇ ತಗೋದಾಳೆ ಕೋಲುಕೋಳಿಗೆಲ್ಲ ಒಂದೇ ತಗೋದಾಳೆ ಕೋಲುಕೋಳಿಗೆಲ್ಲ ಒಂದೇ ತಗೋದಾಳೆ ಕೋಲುಕೋಳಿಂದ ತೊಂಟಾಳ ಬೆಳೆಯಾಗ ನಡೆಯ ಏಳೋದಾಳೆ ಕೋಲುಕೋಳಾಗ ನಡೆಯ ಏಳೋದಾಳೆ ಕೋಲುಕೋಳಾಗ ನಡೆಯ ಏಳೋದಾಳೆ ಕೋಲುಕೋಳಾಗ ನಡೆಯ ಏಳೋದಾಳೆ ಕೋಲುಕೋಳಾಗ ನಡೆಯ ಏಳೋದಾಳೆ ಪಲ್ಲಣ್ಣ ಒಪ್ಪಿಗೆಲ್ಲ ಒಂದೇ ತಗೋದಾಳೆ ಕೋಲುಕೋಳಿಗೆಲ್ಲ ಒಂದೇ ತಗೋದಾಳೆ ಕೋಲುಕೋಳಿಗೆಲ್ಲ ಒಂದೇ ತಗೋದಾಳೆ ಕೋಲುಕೋಳಿಗೆಲ್ಲ ಒಂದೇ ತಗೋದಾಳೆ ಕೋಲುಕೋಳಿ ಕೊಂಟಾಳ ಸುರಂದೆ ಕೊಂಟಾಳ ಹಸರಾಗ ನಡೆಯ ಏಳೋದಾಳೆ ಕೋಲುಕೋಳಿ ನಡೆಯ ಏಳೋದಾಳೆ ಕೋಲುಕೋಳಿ. ಶ್ರೋತೃಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೆಂಪು ಮಣ್ಣಿನ್ಯಾಗ ಎಂಬ ಪರಿಸರ ಗೀತೆಯನ್ನ ಕೇಳಿ ಬರೋಣ. ಕೆಂಪು ಮಣ್ಣಿನ್ಯಾಗ ಬಳೆ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರೆ ನಾನ್ಯಾಗ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರೆ ನಾನ್ಯಾಗ ಅರಳ ಕೈತಿ ಮಲ್ಲಿಗೆ ಬೇರೆ ನಾನ್ಯಾಗ

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯ ರೈತ ಬಾಂಧವರೇ, ಇನ್ನು ನನ್ನ ನಿಮ್ಮ ಭೇಟಿ ನಾಳಿನ